और हम साथ मिलकर उन लक्ष्यों को प्राप्त करें, इसी भावना के साथ मैं आज संविधान दिवस के इस पवित्र माहौल में आप सबको, देशवासियों को भी अनेक अनेक शुभकामनाएं देते हुए मेरी बात को समाप्त करता हूं। फिर एक बार आप सबको बहुत बहुत बधाई, धन्यवाद। माननीय प्रधानमंत्री श्री नरेंद्र मोदी, भारत के उच्चतम न्यायालय द्वारा नई दिल्ली के विज्ञान भवन में आयोजित दो दिवसीय संविधान दिवस समारोह के शुभारंभ के अवसर पर संबोधित कर रहे थे। ये कार्यक्रम आकाशवाणी के दिल्ली केंद्र से प्रसारित किया गया। ಕೇಳುಗರೆ, ಇದುವರೆಗೂ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಆಯೋಜಿಸಿರುವ ಎರಡು ದಿನದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದಿಂದ ಇದುವರೆಗೂ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:48. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈಗ ಕೇಳೋಣ ಗಂಗಾವತಿ ತಾಲೂಕಿನ ಬಸವಪಟ್ಟಣದ ರೈತರಾದ ಅನಿಲ್ ಕುಮಾರ್ ಅವರ ಮಾವು ಮತ್ತು ಜೇನು ಕೃಷಿ ಅನುಭವಗಳನ್ನು. ನಮ್ಮ ಕಿಸಾನ್ ವಾಣಿ ರೈತರು ಅನಿಲ್ ಕುಮಾರ್ ಅವರು, ಇವರು ಗಂಗಾವತಿ ತಾಲೂಕಿನ ಬಸವಪಟ್ಟಣದ ರೈತರು. ಇವರು ಸುಮಾರು ವರ್ಷದಿಂದ ಮಾವಿನ ಬೇಸಾಯವನ್ನ ಮಾಡ್ತಿದ್ದಾರೆ, ಜೊತೆಗೆ ಜೇನು ಸಾಕಾಣಿಕೆಯಲ್ಲಿ ಹೆಸರುವಾಸಿಯಾದಂತವರು. ಇವರು ಸಾಕಷ್ಟು ಜೇನುತುಪ್ಪವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಜೊತೆಗೆ ಹಲವಾರು ಜನ ರೈತರು ಇವರಿಂದ ಪ್ರೇರಣೆಗೊಂಡು ಆ ಭಾಗದಲ್ಲೆಲ್ಲ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಅವರು ತಮ್ಮ ಮಾವನ್ನ ಯಾವ ರೀತಿ ಬೆಳೀತಿದ್ದಾರೆ, ಸುಮಾರು ವರ್ಷದಿಂದ ಮಾವಿನ ಬೇಸಾಯ ಮಾಡ್ತಾ ಇದ್ದಾರೆ, ಮಾವಿನ ಬೇಸಾಯ ಜೊತೆಗೆ ಜೇನು ಕೃಷಿ ಹೇಗೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಲಾಭ ಪಡ್ಕೋತಿದ್ದಾರೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ ಹೇಳಿ, ತಮ್ದು ಮಾವಿನ ಬೇಸಾಯದ್ದು ಎಷ್ಟು ವರ್ಷದ ಅನುಭವ ತಮಗೆ? ನಾವು ಚಿಕ್ಕಂದಿದ್ದಾಗೆ ನಮ್ ತಂದೆಯವ್ರು ಹಚ್ಚಿರೋದ್ರಿ ಮಾವಿನ ಗಿಡ ಮರ. 45 ವರ್ಷದ ಮಾವಿನ ಮರ ಇದಾವ್ರಿ. ಒಂದ್ 10 ಎಕರೆ ಏನೈತಿ 25 ವರ್ಷದ್ರಿ. ನಾನ್ ಬಂದ್ಮೇಲೆ ಹಚ್ಚಿರೋದು, ನಾನು ಕೃಷಿ ಒಳಗ್ ಬಂದ್ಮೇಲೆ ಹಚ್ಚಿರೋದು. ಈ 25 ವರ್ಷದ್ದಂತೂ ಸಂಪೂರ್ಣ ಅನುಭವ ಐತೆ ರೀ ನನಗೆ. ಅಂದ್ರೆ 20 ಎಕರೆದಲ್ಲಿ ಮಾವಿನ ತಮ್ದೀಗ 20 ಎಕರೆ ಎಲ್ಲಿದೆ ರೀ? ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ರೀ. ನಮ್ ತಂದೆ, ನಮ್ಮ ತಮ್ಮ, ನಾನು ಎಲ್ಲರೂ ಕಷ್ಟಪಟ್ಟು ದುಡಿತೀವ್ರಿ. ಹೇಗೆ 20 ಎಕರೆ ಮಾವು ಒಂದೇ ತಳಿಗಳದಾವ ಬೇರೆ ಬೇರೆ ತಳಿಗಳದಾವ? ಮಾವು 40 ತಳಿಗಳದಾವ್ರಿ, ಬೇರೆ ಬೇರೆ ತಳಿಗಳು. ಅದ್ರೊಳಗೆ ಜಾಸ್ತಿ ಇರೋದಂದ್ರೆ ಬಂಗನಪಲ್ಲಿ ಬೇನಿಶ ಅಂತಾರಲ್ರಿ, ಆ ತಳಿ ಜಾಸ್ತಿ ಇರೋದ್ರಿ. ಈ ನೋಡ್ರಿ, ಎಲ್ಲರೂ ಮಾವು ಬೆಳೀತಾರೆ, ಆದ್ರೆ ಮಾವಿಗೆ ಈಗ ಬೇಡಿಕೆ ಇರೋದು ಸಾವಯವ ಉತ್ಪಾದನೆಯಲ್ಲಿ ಬಂದಂತ ಮಾವಿನ ಹಣ್ಣು, ನೈಸರ್ಗಿಕವಾಗಿ ಬಂದಂತ ಮಾವಿನ ಹಣ್ಣು, ಜೊತೆಗೆ ಯಾವುದೇ ರಾಸಾಯನಿಕ ಹಾಕದೆ ಹಣ್ಣು ಮಾಡದಂತ ಮಾವಿನ ಹಣ್ಣಿಗೆ ಸಾಕಷ್ಟು ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಹೇಗೆ ತಾವು ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಸಾವಯವದೊಳಗೆ ಬೆಳೆದು ಸಾವಯವದೊಳಗೆ ಹಣ್ಣು ಮಾಡುವಂತಹ ವಿಧಾನವನ್ನ ಅಳವಡಿಸ್ಕೊಂಡಿವ್ರಿ. ಇದ್ರೊಳಗ ಸಾವಯವ ಹಣ್ಣು ಮಾಡೋ ವಿಧಾನ ಅಂದ್ರೆ, ಈಗ ಯಾರಾದ್ರೂ ರಾಸಾಯನಿಕ ಕೃಷಿ ಮಾಡ್ಲಿ ಏನೇ ಮಾಡ್ಲಿ ಸಾವಯವ ವಿಧಾನದೊಳಗೆ ಹಣ್ಣು ಮಾಡಬೇಕು ಅಂದ್ರೆ ಒಂದು ಹೇಳಿಕೆ ಇದೆ ರೀ, ಸಬ್ರ ಕಾ ಫಲ್ ಮೀಠಾ ಹೋತಾ ಹೇ, ಅಂದ್ರೆ ನಾವು ತಡ್ಕೊಂಡಷ್ಟು ಹಣ್ಣು ಸಿಹಿ ಆಗಿರುತ್ತೆ ಅಂತ ಹೇಳಿ. ಹಂಗೆ ನಾವು ಹರಿಬೇಕಾದ್ರೂ ಅದನ್ನ ಹಣ್ಣಿಗೆ ಬಂದಿರುವಂತಹದು ಅಂದ್ರೆ ಮ್ಯಾಚುರಿಟಿ ಮಾಗಿದ ಮೇಲೆ ಆಯ್ದು ಹರಿಬೇಕ್ರಿ. ಒಂದು ಎರಡನೇದ್ ಹಣ್ಣು ಮಾಡೋ ವಿಧಾನದಲ್ಲಿ ಅದನ್ನ ಅದಕ್ಕೂ ಸಬ್ರ ಬೇಕಾಗತ್ರಿ, ಅಂದ್ರೆ ಅದಕ್ಕೂ ಕಾಯ್ಬೇಕಾಗತ್ರಿ. ಆ ಹಣ್ಣು ಇಮಿಡಿಯೇಟ್ ಆದ್ರೆ ಅದು ರುಚಿ ಬರಲ್ಲ, ಆಮೇಲೆ ತಡ್ಕೊಳುವಂತ ಶಕ್ತಿ ಇರಂಗಿಲ್ಲ, ಸ್ವಲ್ಪ ದಿನಾನೇ ತಾಳತ್ರಿ, ಆಮೇಲೆ ಸಿಹಿ ಬರಂಗಿಲ್ಲ, ಇದರಿಂದ ಆರೋಗ್ಯಕ್ಕೂ ಹಾನಿಕರ. ಹೌದೌದು. ಮಾವಿಗೆ ಏನಂತಾರೆ, ಹಣ್ಣುಗಳ ರಾಜ ಮಾವು ಅಂತಕ್ಕಂತ ವಿಚಾರ. ಹಣ್ಣು ಅಂತಂದ್ರೆ ಇದು ಒಂದೇ ಸೀಸನ್ ಅಲ್ಲಿ ಅಂತಂದ್ರೆ ನೋಡ್ರಿ, ಈಗ ಚಾಲು ಆತಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಒಂದ್ ಮೂರ್ನಾಲ್ಕ ತಿಂಗಳು ಮಾವಿನ ಹಣ್ಣುಗಳು ಇರ್ತಾವ, ಆಮೇಲೆ ಮಾವಿನ ಹಣ್ಣುಗಳು ಇರೋದಿಲ್ಲ. ಈಗ ಕೆಲವೊಂದು ತಳಿಗಳೇ ಬಂದಾವೆ, ಪ್ರತಿ ವರ್ಷ ಎಲ್ಲಾ ತಿಂಗಳುಗಳಲ್ಲಿ ಮಾವನ್ನ ಹಣ್ಣನ್ನ ಕೊಡ್ತಕ್ಕಂತ ತಳಿಗಳು, ಅಂತ ತಳಿಗಳು ಏನಾದವ ನಿಮ್ಮಲ್ಲಿ? ನಮ್ಮಲ್ಲಿ ಎರಡ್ ಅದಾವ್ರಿ, ಬಾರಾಮಾಸಿ ಅಂತ ಒಂದಿದೀರಿ, ಒಂದು ರುಮಾನಿಯಾ ಪುನಾಸ್ ಅಂತಾರಲ್ರಿ, ಅದು ಎರಡು ವೆರೈಟಿ ಅದಾವ್ರಿ. ವಿಶೇಷ ಏನಂದ್ರೆ ನಮ್ಮ ಭೂಮಿ ಗುಣಧರ್ಮನು ಅಷ್ಟೇ ನಮಗ ಅನುಕೂಲವಾಗಿದೆ ರೀ. ಫೆಬ್ರವರಿಯಲ್ಲಿ ಒಂದು ಸೀಸನ್ ಮಾಡ್ಕೊಂಡ್ಬಿಡ್ತೀವ್ರಿ ನಾವು, ಈವಳಗೆ ಕಡಿಮೆ ಬಂದ್ರು ಅವಾಗ ಜಾಸ್ತಿ ರೇಟ್ ಸಿಗತ್ರಿ, ಅದರಿಂದ ಒಳ್ಳೆ ಲಾಭದಾಯಕವಾಗ್ತಾ ಇದೆ. ಈಗ ತಾವು ಮಾವಿನ ಹಣ್ಣನ್ನ ಮಾರುಕಟ್ಟೆಗೆ ಏನ್ ಮಾಡ್ಲಿಕ್ಕೆ, ಎಷ್ಟು ವರ್ಷ ಆಯ್ತು ಮಾವಿನ ಹಣ್ಣು ತಮ್ಗೆ ಇಳುವರಿ ಬರ್ಲಿಕ್ಕೆ? ಇಳುವರಿ ಬರಕತ್ತೆ 40 ವರ್ಷ ಆತ್ರಿ, ಅದಕ್ಕಿಂತ ಮೊದ್ಲೆಲ್ಲ ಗುತ್ತಿಗೆ ಕೊಡ್ತಿದ್ದೀರಿ. ಈಗ ಸಾವಯವ ಒಳಗ್ ಬಂದ ಮೇಲೆ ಒಂದ್ 2-3 ವರ್ಷ ಗುತ್ತಿಗೆ ಕೊಟ್ಟಿರಿ. ಗುತ್ತಿಗೆ ಕೊಟ್ಟ ಮೇಲೆ ಅವರು ಕಾರ್ಬೈಡ್ ಹಾಕೋದು ಅಥವಾ ಈ ಇತ್ರೈಲ್ ಸ್ಪ್ರೇ ಮಾಡೋದನ್ನ ಬಿಡ್ಲಿಲ್ರಿ. ಅದಕ್ಕೆ ನಾವೊಂದು ನಿರ್ಣಯ ತಗೊಂಡಿವ್ರಿ, ಇನ್ನು ನಾವು ಸಾವಯವ ಒಳಗ್ ಬೆಳೆದು ಕಡೆ ಹಂತದಲ್ಲಿ ಇದನ್ನ ವಿಷ ಬೆರೆಸಿದ್ರೆ ಅದು ಕೆಮಿಕಲ್ ಹೊಡೆದ್ರೆ ಅದ್ರದ್ದು ರೆಸಿಡ್ಯೂ ಬಹಳ ಕಡಿಮೆ ಇರುತ್ತೆ ಉಳಿಕೆ, ಅದೇ ರಸಾಯನ ಬಳಸಿದ ಉಳಿಕೆ ಕಡಿಮೆ ಇರುತ್ತೆ. ಆದ್ರೆ ಇದು ಹಣ್ಣು ಮಾಡುವಂತ ವಿಧಾನದಲ್ಲಿ 98% ಉಳಿಕೆ ಹಂಗೆ ಉಳ್ಕೊಂಡಿರುತ್ತೆ, ಅದರಿಂದ ಬಹಳ ಡೇಂಜರ್ ರೀ. ಕ್ಯಾನ್ಸರ್ ಆಮೇಲೆ ಎಲ್ಲಾ ಅಂಗಾಂಗಗಳು ಹಾನಿಯಾಗುವಂತ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಹಣ್ಣು ಮಾಡುವಾಗ ಹಾಕ್ತಕ್ಕಂತ ರಾಸಾಯನಿಕಗಳು ಬಹಳ ಒಂದು ವಿಷಕಾರಿಯಾಗಿರ್ತವೆ, ಜೊತೆಗೆ ಅವು ಬಹಳಷ್ಟು ದಿವಸ ಹಣ್ಣಿನಲ್ಲಿ ಉಳಿಯೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗತಕ್ಕಂತ ತಮ್ಮ ಅನಿಸಿಕೆ. ಅದು ಹಣ್ಣು ಅಂದ್ರೆ ಅಮೃತ ರೀ, ಆ ಅಮೃತ ವಿಷ ಮಾಡಬಾರ್ದು ಅನ್ನುವಂತ ಒಂದು ಧ್ಯೇಯ ರೀ ನಮ್ದು. ಈಗ ಸಾವಯವ ರೀತಿಯೊಳಗ ಮಾವಿನ ಬೇಸಾಯ ಮಾಡ್ತಾ ಇದ್ದಿರ್ತಾವು, ಈಗ ರೋಗ ಬಂತು ಯಾವ್ದೋ ಒಂದು ಬೆಳೆಗೆ ಗಿಡಕ್ಕೆ, ವಿಶೇಷವಾಗಿ ಬೂದಿ ರೋಗ, ಆಮೇಲೆ ಅದಕ್ಕೆ ಜಿಗಿ ರೋಗ ಮಾವಿಗೆ ಜಾಸ್ತಿ ಬರ್ತಾ ಇರುತ್ತೆ, ಏನೆಲ್ಲ ನಿರ್ವಹಣೆ ಮಾಡ್ತೀರಿ ಯಾವ ರೀತಿ ತಾವು? ನಾವು ಬೇವಿನ ಎಣ್ಣೆ ಫ್ಯಾಕ್ಟರಿ ಹಿಡಿದು ಡೈರೆಕ್ಟ್ ಆಗಿ ಕಚ್ಚಾ ಬೇವಿನ ಎಣ್ಣೆ ತರ್ತೀವ್ರಿ, ತಂದು ಅದ್ರೊಳಗ 1 ಲೀಟರ್ ಬೇವಿನ ಎಣ್ಣೆಗೆ 5 ಮೊಟ್ಟೆ ಹಾಕಿದ್ರೆ ಅದು ಕರಿಗೆ ಹೋಗುತ್ತೆ ನೀರಲ್ಲಿ. ಮೊಟ್ಟೆ ಕೋಳಿ ಮೊಟ್ಟೆ ಅಥವಾ ಅದು ಆಮೇಲೆ ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಎಷ್ಟು ಬೇಕಷ್ಟು 5 ml ವರೆಗೂ ಹಾಕೋಬಹುದ್ರಿ, 3 ml ಹಿಡಿದು 5 ml ವರೆಗೂ ನಮ್ಮ ಕೀಟದ ಹಾವಳಿ ಎಷ್ಟಿದೆ ಅಂತ ನೋಡ್ಕೊಂಡು ಅದನ್ನ ಮಾಡ್ತೀವ್ರಿ. ಆಮೇಲೆ ಈ ಇನ್ನೊಂದಂದ್ರೆ ಈಗ ಮೊಟ್ಟೆ ಅಂದ್ರೆ ಎಲ್ಲರೂ ತಿಂತಾರೆ, ಕೆಲವೊಬ್ರು ಮೊಟ್ಟೆ ತಿನ್ನದೇ ಇರೋರು ಇರ್ತಾರ ಅಂತ ಹೇಳಿ ಎಮುಲ್ಸಿಫೈಯರ್ ಮಿಕ್ಸ್ ಮಾಡಿರುವಂತಹದೇ ಬಿಜಾಪುರ್ನಲ್ಲಿ ಮಂಗಳಬೇಡೆ ಅವರು ಅಂತ ಹೇಳಿ ಒಬ್ರದಾರಿ ನಮ್ಮ ಕ್ಲಾಸ್ಮೇಟ್ ರೀ, ಅವ್ರು ಫ್ಯಾಕ್ಟರಿ ನಡೆದು ತರಿಸ್ತಾ ಇದೀರಿ, ಒಂದೊಂದ್ ಬ್ಯಾರಲ್ ತರಿಸ್ತೀರಿ ಒಮ್ಮೆ ತಂದ್ರೆ. ಒಂದಂದ್ರೆ ಬೇವಿನ ಎಣ್ಣೆ, ಬೇವಿನ ಎಣ್ಣೆ ಹೌದ್ರಿ, ಕಚ್ಚಾ ಬೇವಿನ ಎಣ್ಣೆ ತಂದು ಎಷ್ಟ್ ಎಮ್ ಎಲ್ ಬೇಕು ಅಷ್ಟ್ ಎಮ್ ಎಲ್ ಹಾಕೊಂಡು ಸಿಂಪರಣೆ ಮಾಡ್ತೀವಿ ಒಂದು ವಿಧಾನ. ಆಮೇಲೆ ಕೀಟಕ್ಕೆ ಈ ಎಲೆ ತಿನ್ನುವಂತ ಕೀಟ ಅಥವಾ ಹೂನಲ್ಲಿ ಹೂ ಕೊರಿಯುವಂತ ಹುಳ, ಈ ಎಲ್ಲ ಹುಳುಗಳಿಗೆ ಬೆವೇರಿಯಾ ಬ್ಯಾಸಿಯಾನ ಅನ್ನುವಂತ ಒಂದು ಜೈವಿಕ ಕೀಟನಾಶಕ ಬಳಸ್ತೀವ್ರಿ. ಜಿಗಿ ಸಂಬಂಧಪಟ್ಟ ರಸ ಹೀರುವ ಕೀಟಕ್ಕೆ ಸಂಬಂಧಪಟ್ಟಂತೆ ವರ್ಟಿಸಿಲಿಯಂ ಲಕಾನಿ ಅನ್ನುವಂತದ್ದು ಬಳಸ್ತೀವ್ರಿ. ಆಮೇಲೆ ಗೊಣ್ಣೆ ಹುಳಕ್ಕೆ, ಆಮೇಲೆ ಗೆದ್ಲಿಗೆ, ಆಮೇಲೆ ಹಲವಾರು ಕೋಶಾವಸ್ಥೆಯಲ್ಲಿ ಇರುವಂತಹ ಎಲ್ಲಾ ಕೀಟಗಳಿಗೆ ಮೆಟ್ರಾಜಿಯಂ ಅನ್ನುವುದಂತ ಬಳಸ್ತೀವ್ರಿ. ಆಮೇಲೆ ಬೇರು ಗಂಟು ರೋಗ ಬರುತ್ತೆ ಅಂತ ಹೇಳಿ ಪ್ಯಾಸಲೋಮೈಸಿಸ್ ಅಂತ ಬಳಸ್ತೀವ್ರಿ. ಆಮೇಲೆ ರೋಗಕ್ಕೆ ಟ್ರೈಕೋಡರ್ಮಾ ಎರೆಹುಳದ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ ಭೂಮಿಗೆ ಕೊಡ್ತೀವ್ರಿ, ಸಿಂಪರಣೆನು ಮಾಡ್ತೀವಿ. ಆಮೇಲೆ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಇರುತ್ತೆ, ಅದನ್ನು ಸಿಂಪರಣೆ ಮಾಡ್ತೀವ್ರಿ. ಈ ಮತ್ತೆ ಬೋರ್ಡೋ ಮಿಕ್ಸ್ಚರ್ ಸಿಂಪರಣೆ ಮಾಡ್ತೀವ್ರಿ. ಸಾಕಷ್ಟು ಪ್ರಮಾಣದಲ್ಲಿ ಜೈವಿಕ ಕೀಟನಾಶಕಗಳನ್ನ, ಜೈವಿಕ ಶಿಲೀಂಧ್ರ ಕೀಟ ರೋಗ ನಾಶಕಗಳನ್ನ ತಾವು ಬಳಸ್ತಾ ಇದ್ದೀರಿ, ಇದೆಲ್ಲ ಹೇಗೆ ತಮಗೆ ಎಲ್ಲಿಂದ ಲಭ್ಯತೆ ಸಿಗತ್ತೆ, ತಮಗೆ ಎಲ್ಲಿಂದ ತಗೊಂಡ್ಬರ್ತೀರಿ? ನಾವೆಲ್ಲ ಬಾಗಲಕೋಟೆ ವಿಶ್ವವಿದ್ಯಾಲಯ ಹಿಡಿದು ಇವೆಲ್ಲ ಜೈವಿಕ ಕೀಟನಾಶಕಗಳನ್ನ ತರಿಸ್ತೀವ್ರಿ, ಅಥವಾ ರಾಯಚೂರಿನ ಹಿಡಿದು ತರಿಸ್ತೀವ್ರಿ. ಎಲ್ಲಿ ನಮ್ಗೆ ಲಭ್ಯವಿರುತ್ತೋ ಅಲ್ಲಿಂದ ತರಿಸ್ತೀವ್ರಿ. ಹೇಗೆ ಅನ್ನಿಸ್ತದೆ, ಬಹಳಷ್ಟು ಜನ ಇವನ್ನ ಬಳಸೋದಿಲ್ಲ ಎಲ್ರಿ ಬಡ ಬಡ ಮಾರ್ಕೆಟ್ ಹೋಗಿ ಒಂದ್ ಲೀಟರ್ ಎಣ್ಣೆ ತಂದು ಸ್ಟ್ರಾಂಗ್ ಇದ್ದ ಎಣ್ಣೆ ತಂದು ಹೊಡೆದ್ ಬಿಡ್ತಾರೆ. ಆದ್ರೆ ನೋಡ್ರಿ, ಜೈವಿಕ ಶಿಲೀಂಧ್ರ ನಾಶಕ, ಜೈವಿಕ ಕೀಟನಾಶಕಗಳನ್ನ ತಂದು ತಾವೆಲ್ಲ ಅದನ್ನ ಬಳಸ್ತಾ ಇದ್ದೀರಿ, ಹೇಗೆ ಅನಿಸಿದ್ರಿ ಪರಿಣಾಮ? ಪರಿಣಾಮ ಬಹಳ ಚೆನ್ನಾಗಿದೆ ರೀ, ಆದ್ರೆ ರೈತರದು ತಪ್ಪಲ್ರಿ. ಯಾಕಂದ್ರೆ ಇವತ್ತು ಲೇಬರ್ಗಳು ಸಿಗಂಗಿಲ್ಲ ಅಂತೇಳಿ ಆ ಇದಕ್ಕೆ ಹೋಗ್ತಾ ಇದಾರೆ ಅವರು. ಆದ್ರೆ ಮನಸ್ಸಿದ್ರೆ ಮಾರ್ಗ ಇರುತ್ತೆ ಅಂತ ವಿಚಾರ ಮಾಡೋವಲ್ರಿ ಯಾರು. ಟ್ರ್ಯಾಕ್ಟರ್ಗೆ ಅಳವಡಿಸಿರುವಂತ ಚಿಂಪಣೆ ಯಂತ್ರ ಒಂದಿದೆ ರೀ, ಅದು ಆಸ್ಪಿ ಕಂಪನಿದು, ಆಸ್ಪಿ ಟೈಕೂನ್ ಸ್ಪ್ರೇಯರ್ ಅಂತಾರ್ರಿ ಅದನ್ನ, ಮ್ಯಾಂಗೋ ಟೈಕೂನ್ ಮ್ಯಾಂಗೋ ಸ್ಪ್ರೇಯರ್ ಅಂತಾರೆ. ಅದನ್ನ ಬಳಸ್ಕೊಂಡು ನಾವು ಯಶಸ್ವಿಯಾಗಿ ಮಾಡ್ತಾ ಇದೀವಿ ರೀ. ಆಮೇಲೆ ನೆಲಕ್ಕೆ ಕೊಡಬೇಕಾದ್ರೆ ಗೊಬ್ಬರಗಳ ರೂಪದಲ್ಲಿ ಅಜೋಸ್ಪಿರಿಲಮ್ಮು ಮತ್ತೆ PSP ಫಾಸ್ಫರಸ್ ಸಾಲ್ಯೂಬಲ್ ಬ್ಯಾಕ್ಟೀರಿಯಾ ಇವುಗಳನ್ನೆಲ್ಲ ಕೊಡ್ತೀವ್ರಿ, ಬೂದಿ ಕೊಡ್ತೀವ್ರಿ ಭೂಮಿಗೆ ಪೊಟ್ಯಾಶಿಯಂ ಅಂಶ ಸಿಗೋದಕ್ಕೆ. ಸಸ್ಯ ಮೂಲ ಕೀಟನಾಶಕಗಳನ್ನು ತಯಾರು ಮಾಡ್ಕೊಂತೀವ್ರಿ. ಈ ಡೈಜೆಸ್ಟರ್ ಇದೆ ರೀ ನಮ್ಮಲ್ಲಿ, ಅದರೊಳಗೆಲ್ಲ ನಮ್ಮ ಹೊಲದಲ್ಲೇ ಸಿಗುವಂತ ಎಕ್ಕೆ, ಲಕ್ಕೆ, ಹೊಂಗೆ, ಗಂಟೆ ಹೂವು, ಆಮೇಲೆ ಗ್ಲಿರ್ಸೀಡಿಯಾ, ಬೇವು, ಇಂಥವೆಲ್ಲ ಮದ್ಗುಣಿಕೆ ಅಂತಾರಲ್ರಿ ದತ್ತೂರ, ದತ್ತೂರ ಅಂತಂದ್ರೆ ಇಂಥವೆಲ್ಲ ವಿಷಕಾರಿ ಗಿಡಗಳನ್ನೆಲ್ಲ ಚಾಪ್ ಕಟಿಂಗ್ ಮಾಡಿ ಅದರೊಳಗೆ ಹಾಕಿಬಿಡ್ತೀವಿ. ಹಾಕಿ ಅದ್ರೊಳಗೆ ಏನ್ ಮಾಡ್ತೀವ್ರಿ, ದಂದ ಸಗಣಿ ಗಂದಲು ಎಲ್ಲ ತಂದ ಹಾಕ್ತಿವ್ರಿ. ಹಾಕಿ ಆ ಎಲ್ಲ ತುಂಬಿದ ತಕ್ಷಣ ಅದನ್ನ ಈ ಒಂದೀಡ್ ತಿಂಗಳಾದ್ಮೇಲೆ, ತುಂಬಿದ ಮೇಲೆ ಒಂದೀಡ್ ತಿಂಗಳಾದ್ಮೇಲೆ ಅದ್ರ ಜೊತೆಗೆ ಎರಜಲನು ಹಾಕಿರ್ತೀವ್ರಿ ಅದ್ರೊಳಗೆ. ಎರಜಲ ಹಾಕಿ ಅದನ್ನೆಲ್ಲ ಮಜ್ಜಿಗೆ ಎಲ್ಲವನ್ನು ಹಾಕಿ ಇದನ್ನೆಲ್ಲ ತಕ್ಕೊಂಡು ನಾವು ಸಿಂಪರಣೆನು ಮಾಡ್ತೀವ್ರಿ, ಆಮೇಲೆ ನೆಲಕ್ಕೂ ಬಿಡ್ತೀವ್ರಿ. ಅದರಿಂದ ಲಾಭ ಏನಿದೆ ಅಂದ್ರೆ ಅದರಲ್ಲಿ ಸಗಣಿ ಗಂಧದಲ್ಲಿ ಹಿಡಿದು ನಮಗೆ ರೋಗ ಹತೋಟಿಗೆ ಬರುತ್ತ್ರಿ, ಆಮೇಲೆ ಗಿಡ ಆರೋಗ್ಯವಾಗಿರುತ್ತೆ, ಮತ್ತೆ ಕೀಟ ಈ ವಿಷಕಾರಿ ಗಿಡಗಳನ್ನ ಹಾಕೋದ್ರಿಂದ ಹಿಡಿದು ನಮಗೆ ಒಳ್ಳೆ ಕೀಟನಾಶಕ ತಯಾರಾಗತ್ರಿ. ಮತ್ತೆ ಲಘು ಪೋಷಕಾಂಶಗಳು ಮತ್ತೆ ಪೋಷಕಾಂಶಗಳು ಎಲ್ಲಾನು ಸಿಗ್ತಾವ್ರಿ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ, ನಮಗೆ ಎಕ್ಕಿ ಗಿಡ ಹಾಕಿದ್ವಿ ಅಂದ್ರೆ ಅದ್ರೊಳಗೆ ಬೋರಾನ್ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಈ ಹುಣ್ಸೆ ಗಿಡ ಹಾಕಿದ್ರೆ ಅದ್ರೊಳಗೆ ಜಿಂಕ್ ಇರುತ್ತೆ. ಹಿಂಗ ಎಲ್ಲಾ ತರಾನು ಹಾಕಿದಾಗ ಎಲ್ಲಾ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ನಮಗೆ ಸಿಂಪರಣೆ ಮುಖಾಂತರ ಆಮೇಲೆ ನೆಲಕ್ಕೆ ಎಲ್ಲಾನು ಸಿಗುತ್ತವೆ ಅನ್ನುವಂತ ನಮ್ಮ ನೋಡ್ರಿ. ಕೀಟ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದ್ರಿ. ಹೌದು ನೋಡ್ರಿ, ಬೇರೆದೆಲ್ಲ ಮಾಡೋದೊಂದ್ ಅವಶ್ಯಕತೆ ಇಲ್ಲ. ಆಮೇಲೆ ಎರೆಹುಳು ಗೊಬ್ಬರನು ನಾವು ಉತ್ಪಾದನೆ ಮಾಡ್ತೀವ್ರಿ, ಅದನ್ನು ಹಾಕ್ತಿವಿ. ಆಮೇಲೆ ಬೇವಿನ ಬೀಜಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಅದನ್ನ ಟ್ರ್ಯಾಕ್ಟರ್ ಮುಖಾಂತರ ತುಳಿಸ್ಕೊಂಡು ಅದನ್ನ ಗಿಡಗಳಿಗೆ ಹಾಕ್ತಿವ್ರಿ. ಆ ಉಳಿದಿರುವಂತದ್ದು ಅದು ಜಾಣಿ ಹಿಡಿದು ಹಾಕ್ತಿವ್ರಿ. ಆ ಬೀಜ ಏನ್ ಹಂಗೆ ಉಳಿದಿರ್ತಾವ ಅದನ್ನೆಲ್ಲ ಬಯೋಡೈಜೆಸ್ಟರ್ ನಲ್ಲೇ ಹಾಕಿಬಿಡ್ತೀರಿ ಮತ್ತೆ ಕೊಳೆಯೋದಕ್ಕೆ. ನೋಡ್ರಿ, ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದೀರಿ, ತಾವು ಏನು ಶಿಕ್ಷಣ ಎಲ್ಲಿವರೆಗೆ ಓದಿದಿರ್ತಾವು? ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ವರೆಗೂ ಓದಿ ಅಲ್ಲಿಗೆ ಬಿಟ್ಟು ಬಂದೆ ರೀ. ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ಬೆಂಗಳೂರಿಗೆ ಹೋದಾಗೊಮ್ಮೆ NBAIR ಅನ್ನುವಂತ ಸಂಸ್ಥೆ ಇದೆ ರೀ, ನ್ಯಾಷನಲ್ ಬ್ಯೂರೋ ಆಫ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸರ್ಚ್. ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಬರ್ತೀನಿ ರೀ, ಹೊಸ ಹೊಸ ತಂತ್ರಜ್ಞಾನಗಳು ಅಥವಾ ನಮಗೆ ಉಪಯುಕ್ತ ಕೀಟಗಳು ಏನಾದ್ರೂ ಸಿಗ್ತಾವೇನು ಅಂತೇಳಿ. ಈಗ ಟ್ರೈಕೋಗ್ರಾಮ ಬಳಸ್ತೀವ್ರಿ, ಜೈವಿಕ ಪರತಂತ್ರ ಜೀವಿ, ಪರತಂತ್ರ ಜೀವಿಗಳನ್ನು ಬಳಸ್ತೀವ್ರಿ. ಆಮೇಲೆ ನಾನು ಇಲ್ಲಿ ಈ ಇದು ಹಿಟ್ಟು ತೆಗೆನೆ ಬರುತ್ತಲ್ರಿ ಮೀಲಿ ಬಗ್, ಹೌದು, ಅದಕ್ಕೆ ನಾನೇ ಕ್ರಿಪ್ಟೋ ಲಿಮಿನಸ್ ಮೋಟ್ರೆಸೈ ಅನ್ನುವಂತ ಒಂದು ಪರತಂತ್ರ ಜೀವಿಯನ್ನು ನಾನೇ ಇಲ್ಲೇ ಉತ್ಪಾದನೆ ಮಾಡ್ತೀನಿ ರೀ. ಅಕ್ಟೋಬರ್ ನಂತರ ಅದನ್ನ ಉತ್ಪಾದನೆ ಮಾಡ್ತೀನಿ ರೀ. ಬಹಳ ಸರಳವಾದ ವಿಧಾನ ರೀ. ನಮ್ಮ ಹತ್ರ ಸಿಗುವಂತ ಕುಂಬಳಕಾಯಿಗಳೇನಿರ್ತಾವ, ಒಳ್ಳೆ ಮಾಗಿದಂತ ಕುಂಬಳಕಾಯಿಗಳನ್ನು ತಗೊಂಡು ಸಂಗ್ರಹಣೆ ಮಾಡಿ ಇಟ್ಕೊಂಡು ನಮ್ಮ ಹತ್ರ ಸುತ್ತಮುತ್ತಲು ಪರಿಸರದಲ್ಲಿರುವಂತ ಈ ಹಿಟ್ಟು ತೆಗಣೆಯನ್ನ ಅದ್ರ ಮೇಲೆ ಬಿಟ್ಟು, ಅದ್ರ ಮೇಲೆ ಅಭಿವೃದ್ಧಿ ಮಾಡೋದಕ್ಕೆ ಬಿಟ್ಟು ಒಂದು ರೂಮ್ ನಲ್ಲಿ, ದಗೆ ಇರುವಂತ ರೂಮ್ ನಲ್ಲಿ ಇಟ್ಟಾಗ ಅದು ಜಾಸ್ತಿ ಉಲ್ಬಣಗೊಳ್ಳುತ್ತರಿ. ಯಾವ್ದು ಕೀಟ, ಆ ಕೀಟನ ಮೊದಲು ಉತ್ಪಾದನೆ ಮಾಡ್ಕೋಬೇಕು. ಉತ್ಪಾದನೆ ಮಾಡ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಈ ಪರತಂತ್ರ ಜೀವಿಯನ್ನು ತರ್ತೀವಿ. ಇದು ಬೇರೆ ಏನೋ ಅಲ್ರಿ, ಗುಲಗಂಜಿನಿ ಹುಳಾನೇ, ಆದ್ರೆ ಇದ್ರ ಪ್ರಭೇದ ಬೇರೆ ರೀ. ಅಷ್ಟೇ ಅಂದ್ರೆ ನಾವು ಗುಲಗಂಜಿ ಹುಳಾನು ಉಳಿಸ್ಕೋಬೇಕು ಅನ್ನುವಂತದ್ದು ನಮ್ಗೆ ಇದ್ರೊಳಗೆ ತಿಳಿದು ಬರುವಂತಾದ್ರಿ. ಅದು ಅದ್ರ ಮೇಲೆ ತಂದು ಬಿಟ್ಟಾಗ ನಾವು ಹೊರಗಿಟ್ಟು ಬಿಡ್ತೀವ್ರಿ. ಅವಾಗ ಕ್ರೇಟ್ಸ್ ಗಳನ್ನೆಲ್ಲ ಈ ತಯಾರು ಮಾಡ್ಕೊಂಡಿರ್ತೀವಿ ಜಿಗಿಯನ್ನ. ಈ ಪರತಂತ್ರ ಜೀವಿ ಜಾಸ್ತಿ ಆದ ತಕ್ಷಣ ಅದನ್ನ ಹೊರಗೆ ತಂದಿಡ್ತೀವ್ರಿ. ಅದಕ್ಕೆ ರೆಕ್ಕೆ ಬಂದ್ಗಳೇ ಹೋಗಿ ಅದು ಎಲ್ಲೆಲ್ಲಿ ಮೊಟ್ಟೆ ಇದೇನೋ ಅಲ್ಲಿ ತನ್ನ ಮೊಟ್ಟೆ ಇಟ್ಟು ತನ್ನ ಸಂತಾನಾಭಿವೃದ್ಧಿ ಮಾಡಿಕೊಂಡು ಅದನ್ನ ಹತೋಟಿಗೆ ತಂದು ಬಿಡುತ್ತೆ. ಹತೋಟಿ ಮಾಡ್ತದ ಗುಲ್ಬಂಗಿ ಇದು. ನಾವು ಡೈರೆಕ್ಟ್ ಆಗಿ ಕೊಂಡು ತಗೊಂಡ್ ಬರ್ಬೋದ್ರಿ, ಅದು ಜಾಸ್ತಿ ಹಣನೂ ಆಗತ್ರಿ, ಆಮೇಲೆ ಟೈಮಿಗೆ ಹೋಗೋದು ಆಗಲ್ಲ. ಅದ್ರ ಸಲುವಾಗಿ ನಾವು ಇಲ್ಲೇ ಉತ್ಪಾದನೆ ಮಾಡ್ಬೇಕು ಅಂತೇಳಿ ಅವರೇ ಎಲ್ಲಾ ಹೇಳಿರೋದ್ರಿ. ಅವ್ರಿಗೆ ತುಂಬಾ ಧನ್ಯವಾದಗಳ್ರಿ. ಅವ್ರು ಉತ್ಪಾದನೆ ಮಾಡಿ ಮಾರಾಟ ಮಾಡೋದಲ್ದೆ ನಮ್ಮಂತ ರೈತರಿಗೆ ಇಂತ ತಂತ್ರಜ್ಞಾನಗಳನ್ನೆಲ್ಲ ಕಲಿಸಿದದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳ್ರಿ. ನೋಡ್ರಿ ಅನಿಲ್ ಕುಮಾರ್ ಅವ್ರೆ, ನೀವೊಬ್ಬರ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ತಂತ್ರಜ್ಞಾನ ಸಾಕಷ್ಟು ಲಭ್ಯತೆ ಇದೆ, ಆ ತಂತ್ರಜ್ಞಾನ ತಿಳ್ಕೊಂಡು ಅದನ್ನ ನಾವು ಮಾಡ್ತಕ್ಕಂತ ಒಂದು ಇದು ಬರ್ಬೇಕು ನಮ್ಮಲ್ಲಿ. ಹೌದ್ರಿ, ಹಾ ಬಹಳಷ್ಟು ಬರಬೇಕು. ತಾವು ನೋಡ್ರಿ ಈಗ ಜೈವಿಕ ಒಂದು ಕೀಟನಾಶಕ ರೋಗನಾಶಕ ಪರತಂತ್ರ ಜೀವಿಗಳನ್ನ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಹೊಲಗಳಲ್ಲಿ ಬಳಸ್ತೀವಪ್ಪ ಅಂತಂದಾಗ ಅದಕ್ಕೆ ಯಾವುದೇ ಒಂದು ರಾಸಾಯನಿಕ ಅದರ ಸಮೀಪನೂ ಬರಬಾರ್ದು. ಹೌದ್ರಿ, ಹಾ ಯಾವುದೇ ಒಂದು ರಾಸಾಯನಿಕ ಅದರ ಸಮೀಪ ಬಂತಂದ್ರೆ ಆ ಪರತಂತ್ರ ಜೀವಿಗಳಿರ್ಬೋದು, ಜೈವಿಕ ಕೀಟನಾಶಕ, ಜೈವಿಕ ಶಿಲೀಂಧ್ರ ನಾಶಕಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತಕ್ಕಂತ ಅಭಿಪ್ರಾಯ ಇದೆ. ಹೌದ್ರಿ, ತಾವು ತಮ್ಮ ಮಾಡ್ತಾವ್ರಿ, ಬಟ್ ತಾಳ್ಮೆ ಬೇಕ್ರಿ ರೈತರಿಗೆ, ತಾಳ್ಮೆ ಇಲ್ಲರಿ. ಈಗ ಅವ್ರಿಗೇನು ಹಿಂಗ್ ಹೊಡೆದ ಕೂಳೆ ಹಿಂಗ್ ಸಾಯ್ಬೇಕು ಅನ್ನೋರು, ಅದ್ ಕೆಲ್ಸ ಮಾಡ್ಬೇಕಂದ್ರೆ ಮೂರ್ನಾಲ್ಕ ದಿನ ಆಗತ್ರಿ. ಅಂದ್ರೆ ಉಷ್ಣತೆ ಕಡಿಮೆ ಇರುವಂತ ಸಮಯದಲ್ಲಿ ಸಿಂಪರಣೆ ಮಾಡ್ಬೇಕು. ಇಂಥವೆಲ್ಲ ಒಂದ್ ಸ್ವಲ್ಪ ಅಳವಡಿಸ್ಕೊಂಡಾಗ ನಮ್ಗ ಸಾಧ್ಯ ಆಗತ್ರಿ. ವಿಶೇಷತೆ ಏನಂದ್ರೆ ನಮ್ಮ ತೋಟದಲ್ಲಿ ನಾವು ಕಾಯಿ ಕೀಳೋದಕ್ಕೆ ಒಂದು ಕ್ರೇನ್ ಅನ್ನು ಮಾಡಿವ್ರಿ, ಟ್ರ್ಯಾಕ್ಟರ್ಗೆ ಅಳವಡಿಸಿವ್ರಿ. ಅದು 1.5 ಲಕ್ಷ ರೂಪಾಯಿ ನಮಗಾಗಿದೆ ರೀ. ಯಾಕಂದ್ರೆ ಅದನ್ನ ಪುನಃ ಅದ್ರೊಳಗೆ ಟ್ರಯಲ್ ಅಂಡ್ ಎರರ್ ಅಂತೀವಲ್ರಿ, ಒಂದ್ ಸ್ವಲ್ಪ ದೋಷ ಲೋಪ ದೋಷಗಳಿದ್ದು ಅದನ್ನೆಲ್ಲ ಸರಿಪಡಿಸೋಕೆ ಅದಕ್ಕೆ ಬಹಳಷ್ಟು ಕಷ್ಟಪಟ್ಟು ಇಡೀ ಒಂದ್ ವರ್ಷ ಶ್ರಮ ಪಟ್ಟು ಅದನ್ನ ತಯಾರು ಮಾಡ್ಕೊಂಡಿವ್ರಿ. ಈಗ ಅದು 1 ಲಕ್ಷ, 1 ಲಕ್ಷ 15 ಸಾವಿರ, 1 ಲಕ್ಷ 20 ಸಾವಿರ ಒಳಗೆ ಆಗಬಹುದ್ರಿ. ಅದನ್ನ ಅಳವಡಿಸ್ಕೊಂಡಾಗ ನಮಗ ಗುಣಮಟ್ಟದ ಹಣ್ಣು ಕೀಳೋ ಮುಂದೆ ಕೆಳಗ್ ಬೀಳದಂಗೆ, ಆಮೇಲೆ ಎತ್ತರ ಮೇಲೆ ಇರುವಂತ ಗಿಡದ ಹಣ್ಣು ಕೀಳೋದಕ್ಕೆ ಎಲ್ಲದಕ್ಕೂ ಬಹಳ ಒಳ್ಳೆ ಪರಿಕರ ಆಗಿದೆ ರೀ ಇದು. ಹೇಗೆ? ಅದಕ್ಕೆ ಟ್ರ್ಯಾಕ್ಟರ್ಗೆ ಅಳವಡಿಸಿರಿ, ಅದನ್ನ ಟ್ರ್ಯಾಕ್ಟರ್ಗೆ ಅಳವಡಿಸಿವ್ರಿ. ಅದು ಬೇಕಾದಾಗ ಅಳವಡಿಸ್ಕೊಳ್ಬಹುದ್ರಿ, ಇಲ್ಲದೆ ಇದ್ರೆ ಬಿಚ್ಚಿಡ್ಬೋದ್ರಿ ಅದನ್ನ. ಬಿಚ್ಚಿಡ್ಬೋದು. ಹೌದ್ರಿ, ಆಮೇಲೆ ನಮಗ್ ಪ್ರೂನಿಂಗ್ ಮಾಡೋದಕ್ಕೆ ಕಟ್ ಮಾಡ್ತೀವಲ್ರಿ ಗಿಡಗಳನ್ನ, ಎಲ್ಲ ಬಿಸಿಲು ಗಾಳಿ ಬಡಿಯುವಂತೆ ಅಂಗ್ಲ ಮಾಡ್ತೀವಲ್ರಿ, ಆ ಅಂಗ್ಲ ಮಾಡುವಂತ ಪ್ರಕ್ರಿಯೆ ಮಾಡಬಹುದು. ಆಮೇಲೆ ಕಾಯಿ ಕೀಳೋದು, ನಮ್ಮ ಸುತ್ತಮುತ್ತ ಬದುನಲ್ಲಿ ಇರುವಂತ ಸಾಗವಾನಿ ಗಿಡಗಳನ್ನ ಸೌರೋದು, ಇಂಥವೆಲ್ಲ ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡಬಹುದ್ರಿ ಅದರಿಂದ. ಹೇಗೆ? ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡಿರಾ? ಎಂತ ಟ್ರ್ಯಾಕ್ಟರ್ ಅದು? ದೊಡ್ಡ ಟ್ರ್ಯಾಕ್ಟರ್ಗೆ 35 ಆಸ್ಪರ್ ಹಿಡಿದು ಯಾವ ಟ್ರ್ಯಾಕ್ಟರ್ಗೆ ಆದ್ರೂ ಅಳವಡಿಸಬಹುದ್ರಿ. ಅಳವಡಿಸ್ಕೋಬಹುದು ಅಂದ್ರೆ ನೀವೆಲ್ಲ ಮಾವಿನ ತೋಟದಲ್ಲಿ ಟ್ರ್ಯಾಕ್ಟರ್ ಇಂದ ಕೆಲಸ ನಿಮ್ದು? ಟ್ರ್ಯಾಕ್ಟರ್ ಇಂದ ಕೆಲಸ ರೀ, ರೋಟೋವೇಟರ್ ಹೊಡಿತೀವ್ರಿ. ಆಮೇಲೆ ಈ ಗೊಬ್ಬರಕ್ಕಂತೇಳಿ ಈ ಪಿಲಿಪಿಸ್ರೆ ಅಥವಾ ಸಣುಬು ಇವೆಲ್ಲ ಹಾಕೊಂತೀವ್ರಿ. ಆಮೇಲೆ ಬೇಲಿ ಸುತ್ತಲೂ ಸ್ವಲ್ಪ ಹೂವಿನ ಗಿಡಗಳನ್ನು ಹಚ್ಚಿದೀನ್ರಿ. ಈಗ ಇನ್ನ ಅಭಿವೃದ್ಧಿ ಮಾಡ್ತಾ ಇದೀನ್ರಿ. ಯಾಕಂದ್ರೆ ಸುತ್ತಮುತ್ತ ಕೀಟನಾಶಕ ಹಾವಳಿ ಜಾಸ್ತಿ ಆಗಿ ನಮ್ಮಲ್ಲಿ ಜೇನು ಹುಳದ ಸಂತತಿನೇ ಹಾಳಾಗ್ತಾ ಇದೆ ರೀ. ನಮ್ಮಲ್ಲೇ ಅದಕ್ಕಿರಬಾರ್ದು, ಹೊರಗೆ ಹೋಗಿ ಮೇದ್ ಬರೋದ್ರನ್ನ ಹಿಡಿದ್ರೆ ಸತ್ತೋಗ್ತಾ ಇದಾವೆ. ಅದಕ್ಕೆ ನಮ್ಮಲ್ಲೇ ಸುತ್ತಮುತ್ತಲು ಅದಕ್ಕೆ ಬೇಕಾದಂತ ಪರಿಸರ ನಾವು ಅದಕ್ಕೆ ಅಳವಡಿಸಿ ಕೊಟ್ಟಾಗ ಆ ಸಾಯುವಂತ ಸಂಖ್ಯೆ ಕಡಿಮೆ ಆಗತ್ತೆ, ನಮಗೆ ಇಳುವರಿ ಜಾಸ್ತಿ ಆಗತ್ತೆ ಅನ್ನುವಂತ ಅಭಿಪ್ರಾಯದಿಂದ, ಈ ಪರಾಗಸ್ಪರ್ಶದಿಂದ ಇಳುವರಿ ಜಾಸ್ತಿ ಆಗತ್ತೆ ಅನ್ನುವಂತ ಅಭಿಪ್ರಾಯದಿಂದ ಈ ಹೆಜ್ಜೆಯನ್ನು ಹಾಕಿವ್ರಿ. ಎಷ್ಟು ಜೇನು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾರೆ ಮಾವಿನ ತೋಟದಲ್ಲಿ? ನಾವು 15 ವರ್ಷ ಆತ್ರಿ ಮಾಡಕತ್ತು. ಇಳುವರಿ ಗೊಂಚಲ್ಗಟ್ಲೆ ಇರುತ್ತ್ರಿ ಇಳುವರಿ. ಇಳುವರಿ ಗೊಂಚಲ್ಗಟ್ಲೆ ಇರ್ತೈತಿ ಅಂದ್ರೆ ಜೇನು ಸಾಕಾಣಿಕೆ ಒಂದರಿಂದೇ ಗೊಂಚಲ್ಗಟ್ಲೆ ಬರ್ತೈತಿ ಅಂತ ಹೇಳೋದಕ್ ಸಾಧ್ಯ ಇಲ್ರಿ. ಅದ್ರೊಳಗಿರುವಂತ ಕೀಟ ರೋಗ ಹಾಗೂ ನಮ್ಮ ಪೋಷಕಾಂಶಗಳನ್ನ ನಾವು ಭದ್ರಪಡಿಸಿದಾಗ ಮಾತ್ರ ಅವೆಲ್ಲ ನಾವೆಲ್ಲ ಅದ್ರ ನಿರ್ವಹಣೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗತ್ರಿ. ಯಾಕಂದ್ರೆ ಗೊಂಚಲ್ಗಟ್ಲೆ ಬಿಡ್ಬೇಕಂದ್ರೆ ಸಣ್ಣ ಹಣ್ಣಾಗತ್ತೆ. ಆ ಸಣ್ಣ ಹಣ್ಣಾಗ್ಬೇಕಂದ್ರೆ ಅದಕ್ಕೆ ಹೆಚ್ಚಿನ ಗೊಬ್ಬರ ಬೇಕಾಗತ್ತೆ. ಆ ಗೊಬ್ಬರ ಕೊಡ್ಬೇಕಂದ್ರೆ ಜಾಸ್ತಿ ಗೊಬ್ಬರ ಕೊಟ್ಟಾಗ ಮಾತ್ರ, ನಮ್ಮ ರಾಸಾಯನಿಕ ಮುಕ್ತ ಗೊಬ್ಬರಗಳನ್ನು ಕೊಟ್ಟಾಗ ಮಾತ್ರ ಇದೆಲ್ಲ ಸಾಧ್ಯ ಆಗತ್ರಿ. ಈಗ ಜೇನು ಉತ್ಪಾದನೆ ಎಷ್ಟಾಗತ್ತೆ ಪ್ರತಿ ವರ್ಷ ತಮ್ದು? ಒಂದು 40-50 ಕೆಜಿ ಆಗತ್ರಿ. ಒಂದು 20 ಬಾಕ್ಸ್ ಅದಾವ್ರಿ. ಈಗ ಮೊದಲಿಗೆಲ್ಲ 50 ಬಾಕ್ಸ್ ಗಟ್ಲೆ ಇದ್ದು ರೀ. ಒಂದ್ ವರ್ಷ ನಡುವೆ ಒಂದು ಕೈಸಾಗ್ ಬ್ರೂ ಡಿಸೀಸ್ ಅಂತ ಬಂದು ಎಲ್ಲಾ ಗೂಡುಗಳು ನಾಶ ಆದವ್ರಿ. ಮತ್ತೆ ಪುನಃ ಪ್ರಾರಂಭ ಮಾಡಿದ್ರಿ. ಈಗ ಇನ್ನು ಸಣ್ಣ ಮಟ್ಟದಲ್ಲಿಂದ ಮತ್ತೆ ಬರ್ಬೇಕ್ರಿ, ಜೀರೋ ನೀಡಿದ್ ಮತ್ತೆ ಸ್ಟಾರ್ಟ್ ರೀ ಈಗ. ಹೇಗೆ ಬೇಸಿಗೆ ಈಗ ನೋಡ್ರಿ, ಮಾವಿಂದು ಹಣ್ಣು ಹೂವಿನ ಸೀಸನ್ ಅಲ್ಲಿ ಇರ್ತಾವ, ಮತ್ ಹೇಗೆ ಉಳಿದ ಸೀಸನ್ ಅಲ್ಲಿ ಜೇನು 6 ತಿಂಗಳು ಮಾರಾಟ ಮಾಡ್ತಾವ? ಉಳಿದಿದ್ದ ಸೀಸನ್ ನಾಗೆಲ್ಲ ಡಿವಿಜನ್ ಮಾಡ್ಕೊಂಡು ಡಬ್ಬಿಗಳನ್ನು ಮಾರಾಟ ಮಾಡ್ತೀವಿ. ಬೇಸಿಗೆ ಒಳಗೆ ಜಾಸ್ತಿ. ಅದ್ರೊಳಗೆ ಇನ್ನೊಂದು ನಮ್ದು ಉತ್ಪಾದನೆ ಬಹಳ ಕಡಿಮೆ ರೀ. ಯಾಕಂದ್ರೆ ನಮ್ಮ ನಿಮಗ್ ಗೊತ್ತಿದ್ದಂಗೆ ನಾನು ಒಬ್ಬ ಗಾಳಿಗೆ ಎದುರ್ ತೂರುವಂತ ಮನುಷ್ಯ ಆಗೇನ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ರಾಸಾಯನಿಕ ಏಕ ಬೆಳೆ ಪದ್ಧತಿ ನಿಮ್ಗೆ ಗೊತ್ತಿದೆ. ಗಂಗಾವತಿ ಭತ್ತದ ನಾಡು ಅಂತ ಹೇಳಿ ನಾಡು, ರಾಸಾಯನಿಕ ನಾಡು ಗಂಗಾವತಿ, ರಾಸಾಯನಿಕ ನಾಡು ಅಂದ್ರೂ ತಪ್ಪೇನಿಲ್ರಿ. ಹೌದು, ವಿಷದ ನಾಡು ಅಂದ್ರೂ ತಪ್ಪೇನಿಲ್ಲ. ಹೌದು, ಇಷ್ಟೆಲ್ಲ ಇದ್ದಾಗ ಇಲ್ಲಿ ಜೇನು ಸಾಕಾಣಿಕೆನು ಸವಾಲಾಗಿದೆ ರೀ, ಮಾವಿನ ಬೆಳೆನೂ ಸವಾಲಾಗಿದೆ. ಹೌದೌದು, ಅಂತ ಕಷ್ಟ. ಜೇನು ಸಾಕಾಣಿಕೆ ಮಾಡೋದು ಅಂದ್ರೆ ಸುಲಭದ ಇದು ಅಲ್ರಿ. ಅದಕ್ಕೆ ನಮ್ಮ ನಮ್ಮಲ್ಲಿ ಪರಿಸರನು ಉಳಿಸಿಲ್ಲ. ಪರಿಸರ ಅಂದ್ರೆ ಗಿಡಗಳನ್ನು ಉಳಿಸಿಲ್ಲ ಇಲ್ಲಿ. ಆಮೇಲೆ ರಸಾಯನ ಮುಕ್ತನು ಮಾಡಿಲ್ಲ. ಹಿಂಗಾಗಿ ಜೇನು ಉಳಿಯೋದು ಬಹಳ ಕಷ್ಟ ರೀ. ಅದಕ್ಕೆ ಆದ್ರೂ ಇಲ್ಲಿ ಇಷ್ಟೊಂದು ಸಂಘರ್ಷ ಪಟ್ಟು ಅವ್ ಹೆಂಗ್ ಸಂಘರ್ಷ ಪಡಾಕತ್ತಾವ್ ಬದುಕಕ್ಕೆ, ಅವನು ಬದುಕಿಸೋದಕ್ಕೆ ನಾನು ಅಷ್ಟು ಸಂಘರ್ಷ ಪಡಾಕತ್ತೀನಿ ನೋಡ್ರಿ. ನಿಮ್ಮ ಪ್ರೇರಣೆಯಿಂದ ನಿಮ್ಮ ಒಂದು ವಿಚಾರವನ್ನ ತಿಳ್ಕೊಂಡು ನಿಮ್ಮ ಸುತ್ತಮುತ್ತ ರೈತರು ಯಾರಾದ್ರೂ ನಿಮ್ಮ ಮಾರ್ಗದಲ್ಲಿ ಹೋಗುವಂತ ಜನ ಬರ್ತಾ ಇದ್ದಾರ ರೈತರು? ರೈತರು ಕೆಲವೊಬ್ರು ಅದಾರ್ರಿ. ಸುತ್ತಮುತ್ತಲು ವಿಷಮುಕ್ತ ಮಾಡುನು ಅನ್ನೋರು ಅದಾರ್ರಿ. ಆದ್ರೆ ಆಳಿನ ಕೊರತೆಯಿಂದ ಈ ಕಳೆಗಳನ್ನ ಇವು ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ ಅಂತೇಳಿ ಮತ್ ಬಿಟ್ಟು ಮತ್ತೆ ಹೊಳ್ಳಿ ಪುನಃ ರಾಸಾಯನಿಕ ಇದಕ್ಕೆ ಹೋಗಿದಾರ್ರಿ. ಈಗ ತಾವು ಮನೆಯಲ್ಲಿ ದನಗಳ ಸಾಕಾಣಿಕೆ ಅದು ಮಾಡಿದ್ರ, ಆಕಳ ಸಾಕಾಣಿಕೆ ಏನಾದ್ರು? ಇದಾವ್ರಿ, ಆಕಳ ಅದಾವ್ರಿ, ದನ ಅದಾವ್ರಿ, ಆಕಳು ಹೋರಿ ದನ ಎಲ್ಲಾ ಅದಾವ್ರಿ. ಒಂದ್ 12 ಅದಾವ್ರಿ ಎಲ್ಲಾ. ಎಮ್ಮೆ ಕೋಣನು ಇದೆ ರೀ ಒಂದು. ಅಂದ್ರೆ ಮಾವಿನ ಬೇಸಾಯ ಒಂದು 20 ಎಕರೆ ಇದೆ ತಮ್ದು. ಉಳಿದಂತ ಕ್ಷೇತ್ರದಲ್ಲಿ ಏನ್ ಬೆಳಿತೀರಿ? ಮತ್ತೆ ಉಳಿದಂತ ಕ್ಷೇತ್ರದಲ್ಲಿ ನಮ್ದು ಭತ್ತ ಇದೆ ರೀ. ಅದು 1 ಎಕರೆ ಮನೆಗೆ ಭತ್ತ ಮಾತ್ರ ರಸಾಯನ ಮುಕ್ತ ಭತ್ತ ಬೆಳ್ಕೊಂತೀರಿ, ಸಾವಯವ ಭತ್ತ. ಉಳಿದಿದ್ದೆಲ್ಲ ರಸಾಯನ ರೀ, ನಾವು ಬೆಳೆಸೋದ್ ರಸಾಯನ. ಯಾಕಂದ್ರೆ 20 ಎಕರೆ ಮಾವಿನ ತೋಟ, 2 ಎಕರೆ ಸಮಗ್ರ ತೋಟಗಾರಿಕೆ ಮಾಡುನು ಅಂತ ವಿಚಾರ ಇದೆ ರೀ. ಯಾಕಂದ್ರೆ ಜೇನಿಗೆ ಯಾವಾಗ್ಲೂ ಹೂವಿನ ಲಭ್ಯತೆ ಇರ್ಬೇಕು ಅಂತ ಹೇಳಿ. ಹೌದು, ತರಕಾರಿಗಳನ್ನು ಮಾಡೋದು ಚೆನ್ನಾಗಿ ಮಾಡ್ಬೇಕಂತೇಳಿ ವಿಚಾರ ಇದೆ ರೀ. ಈಗ ಮಾಡ್ತಾ ಇದೀನಿ ರೀ, ಈಗ ಈ ವರ್ಷ ಅಳವಡಿಸ್ತಾ ಇದೀನಿ ರೀ ಅದನ್ನೆಲ್ಲ. ನಮಗ್ ಬೇಕಾಗಿರುವಂತ ಹಣ್ಣು ಸಿಗಬೇಕು, ವಿಷಮುಕ್ತ ಹಣ್ಣು ಅನ್ನುವಂತ. ಇಲ್ಲೇನ್ ಬೆಳಿತಾವೋ ನಮ್ ಭಾಗದಲ್ಲಿ ಎಲ್ಲಾ ತರದ ಹಣ್ಣನ್ನು ಬೆಳಿಬೇಕು ಆ 2 ಎಕರೆಯಲ್ಲಿ ನಮ್ಮ ಮನೆಗೆ ಬೇಕಾಗಿದ್ದು ಅಂತ. ಈಗ ಸದ್ಯ ಈಗ ಮೊದಲಿಗೆ ಅಳವಡಿಸಿರೋದು 10 ತರಹದ ಬಾಳೆ ಹಾಕಿನ್ರಿ, ಒಂದು 3 ಸಾಲು, ಒಂದು 150 ಗಿಡ ಅದಾವ್ರಿ. 10 ತರ ಅಂದ್ರೆ ಯಾವ ತಳಿಗಳವು? ತಳಿ ಸಕ್ಕರೆ ಬಾಳೆ, ಯಾಲಕ್ಕಿ ಬಾಳೆ, ಸುಗಂಧಿ ಬಾಳೆ, ಆಮೇಲೆ ಪಲ್ಯದ್ದು ಒಂದು ಆಂಧ್ರದ ವೆರೈಟಿ ಇದೆ ರೀ, ಆಮೇಲೆ ಸಕ್ಕರೆ ಕೇಳಿ, ಅಮೃತ ಪಾಳಿ, ಇಂಥವೆಲ್ಲ ಬಹಳಷ್ಟು ವೆರೈಟಿ ಅದಾವ್ರಿ. ಎಲ್ಲಿಂದ ತಗೊಂಬಂದ್ರೆಲ್ಲ ತಳಿಗಳನ್ನ? ಎಲ್ಲ ನಮ್ ನಮ್ಮ ರೈತರ ಸುತ್ತಮುತ್ತ ಇರುವಂತ ರೈತರೇ ನನಗೆ ಹೆಲ್ಪ್ ಮಾಡಿದ್ರಿ. ಎಲ್ಲಾರು ತಮ್ಮ ಸುತ್ತಮುತ್ತಲು ತಮ್ಮ ಹೊಲದಲ್ಲಿ ಬೆಳೆಸಿರೋವನ್ನ ನನಗೆಲ್ಲ ಕೊಟ್ಟಿದ್ದಾರೆ. ಹೇಗೆ ಚಾಲೂ ಆಗಿದ ಬರ್ಲಿಕ್ಕೆ? ಫಲ ಚಾಲೂ ಆಗಿದೆಯಾ? ಫಲ ಇನ್ನೊಂದು ಈಗ 6 ತಿಂಗಳಾಯ್ತ್ರಿ ಹಚ್ಚಿ, ಇನ್ನೊಂದು 6 ತಿಂಗಳು ಹೋಗ್ಬೇಕು ಕಾಣ್ತೀರಿ. ಅದೇ ಒಂದ್ ವರ್ಷದಲ್ಲಿ ಕಟಿಂಗ್ ಬರ್ತಾವೆ ಫಸ್ಟ್ ಕ್ರಾಪ್? ಹೌದ್ರಿ ಹೌದ್ರಿ, 1 ವರ್ಷ ಅಥವಾ 1 ವರ್ಷ 3 ತಿಂಗಳು. ಈಗ ನೋಡ್ರಿ ಸಾವಯವ ರೀತಿಯೊಳಗ ಮಾವಿನ ಉತ್ಪಾದನೆ ತಾವ್ ಮಾಡ್ತಿದ್ರಿ, ಯಾವ್ದೇ ರಾಸಾಯನಿಕ ಬಳಸೋದಿಲ್ಲ. ಮಾವಿನ ಹಣ್ಣು ಬಂದ ಮಾವಿನ ಹಣ್ಣನ್ನ ಹೇಗೆ ಮಾರ್ತಾ ಇದ್ದೀರಿ? ಏನಾದ್ರೂ ನಿಮ್ಗೆ ಬೇಡಿಕೆ ಡಿಮಾಂಡ್ ಬರ್ತಾ ಇದೆಯಾ ಅಥವಾ ಹೇಗೆ ವ್ಯಾಪಾರ ಇದ್ರದ್ದು? ವ್ಯಾಪಾರ ಬಹಳ, ನನ್ನ ಅನಿಸಿಕೆ ಏನಂದ್ರೆ ನಾವು ಆತ್ಮ ನಿರ್ಭರರಾಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿದಾರ್ರಿ. ಹೌದು, ಆ ಪ್ರಧಾನಮಂತ್ರಿಗಳ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಹಣ್ಣಿನ ಬಗ್ಗೆ ರುಚಿ ಪರಿಚಯ ಮಾಡಿಸ್ಕೊಟ್ಟಿವ್ರಿ ಎಲ್ಲರಿಗೂ. ಈಗ ನಾನ್ ಎಲ್ಲಿ ಮಾರ್ಕೆಟಿಗೆ ಹೋಗೋದೇ ಬೇಕಾಗಿಲ್ಲ, ನನ್ನ ಹತ್ರನೇ ಮಾರ್ಕೆಟೇ ಬರುತ್ತೆ. ಮಾರ್ಕೆಟ್ ನಿಮ್ ಹತ್ರ ಬರ್ತಾ ಇದೆ? ಹಾ, ಅಂದ್ರೆ ಯಾರಿಗೆ ಬೇಕೋ ಹಣ್ಣು ಅವರೆಲ್ಲ ನನ್ನ ಹತ್ರ ಬಂದು ಒಯ್ತಾರ್ರಿ. ಆಮೇಲೆ ನಮ್ದೊಂದು ಗೆಟ್ ಟುಗೆದರ್ ಫಂಕ್ಷನ್ ಇತ್ತರಿ ನಮ್ಮ ಸ್ಕೂಲ್ನಿಂದು, ಅದರಲ್ಲಿ ನಮ್ಮ ಗೆಳೆಯರಿಗೆಲ್ಲರಿಗೂ ಕೊಟ್ಟಿದ್ದೆ ಹಣ್ಣು. ಅವಾಗಿನ ಹಿಡಿದು ಅವರೆಲ್ಲರೂ ತಮಗೆ ತಮ್ಮ ಬಂಧುಗಳಿಗೆ ಎಲ್ಲಾರ್ದು ಅಡ್ರೆಸ್ ಕೊಟ್ಟು ಅವೆಲ್ಲ ಹೊರ ರಾಜ್ಯಕ್ಕೂ ಹೋಗುವಂತೆ ಯಶಸ್ವಿ ಮಾಡಿದಾರೆ ನಮ್ಮ ಗೆಳೆಯರೆಲ್ಲರೂ. ಅಂದ್ರೆ ಮೊದಲು ನೀವು ರುಚಿ ತೋರಿಸ್ಬೇಕಾದ್ರದ್ದು ಎಲ್ಲರಿಗೂ? ಹೌದ್ರಿ ಹೌದ್ರಿ, ರುಚಿ ತೋರಿಸೋದಕ್ಕಿಂತ ಮೊದಲು ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ಬೇಕ್ರಿ. ಗ್ಯಾರಂಟಿ ಬೇಕು. ಹೌದು, ಗ್ಯಾರಂಟಿ ಕೊಡ್ಬೇಕ್ರಿ. ಗ್ಯಾರಂಟಿ ಅಂದ್ರೆ ಏನು ಅಂದ್ರೆ ನಮ್ದು ವಿಷಮುಕ್ತ ಒಂದೇ ಅಲ್ಲ, ನೀವು 8 ದಿನದಲ್ಲಿ ಕೆಟ್ಟರು ಹಣ್ಣು ನಾನು ಮತ್ತೆ ಪುನಃ ನಿಮಗ್ ಕೊಡ್ತೀನಿ ಅನ್ನುವಂತದ್ದು. ಅಂದ್ರೆ ನಮಗೆಷ್ಟು ಭರವಸೆ ಇದ್ರೆ ನಾವು ಅವರಿಗೆ ಭರವಸೆ ಮೂಡಿಸಬಲ್ವಿ ಅಂತ. ಹೌದು, ನಮ್ಮ ಹತ್ರ ಅದು ನಮಗೆ ಭರವಸೆ ಇರ್ಬೇಕ್ರಿ ಮೊದ್ಲು. ನನ್ 8 ದಿನದವರೆಗೂ ಹಣ್ಣು ಕೆಡಲ್ಲ ಅನ್ನೋದು ನನಗ್ ಗೊತ್ತಿದೆ. ಅದಕ್ಕೆ ನಾನು 8 ದಿನದೊಳಗೆ ಕೆಟ್ಟರೆ ನಾನು ಹಣ್ಣು ಮತ್ತೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತೀನಿ. ಹಿಂಗಾಗಿ ಅವರು ಇಟ್ಟು ಕೆಲವೊಬ್ರು ಇದು ಮಾಡ್ಯಾರ, ಪ್ರಯೋಗ ಮಾಡಿ ನೋಡಿದಾರ್ರಿ. ನಾವ್ 8 ದಿನ ಅಂತೇಳಿ ಮಿನಿಮಮ್ ಹೇಳ್ತೀವ್ರಿ, ಆದ್ರೆ 10-15 ದಿನಾನು ಇಟ್ಟವ್ರದಾರ್ರಿ. ಕೆಟ್ಟಿಲ್ಲ ಅಂತ ಹೇಳಿ ಹೇಳ್ತಾರ್ರಿ. ಆಮೇಲೆ ಈ ಹಣ್ಣಿನೊಳಗೆ ಇನ್ನೊಂದು ವಿಶೇಷತೆ ಏನಂದ್ರೆ, ಮಳೆ ಆದಾಗ ಹುಳು ಬರುತ್ತೆ, ಕಾರುಣೆ ಆದ್ಮೇಲೆ ತಿನ್ನಬಾರ್ದು ಹಣ್ಣು, ಕತ್ತೇನು ತಿನ್ನಲ್ಲ ಅಂತೇಳಿ ಈ ಭಾಗದೊಳಗೆ ಹೇಳ್ತಾರ್ರಿ. ಇದು ಸುಳ್ಳು ರೀ. ಎದಕ್ಕಂದ್ರೆ ನಾವು ಎಕರೆಗೆ 10 ಮೋಹಕ ಬಲೆಗಳನ್ನ, ಹಣ್ಣು ನೊಣದ ಮೋಹಕ ಬಲೆಗಳನ್ನ ಬಳಸಿದ್ರೆ ಬರಂಗಿಲ್ರಿ, ಹಣ್ಣು ನೊಣ ಬರಂಗಿಲ್ಲ, ಹಣ್ಣು ನೊಣದ ಕೀಟೆ ಬಾಧೆ ಇರಂಗಿಲ್ಲ. ಅದು ಹೊರತುಪಡಿಸಿ ನಾವು ಇಟ್ಟಿರ್ತೀವಿ, ನಮ್ಮ ಸುತ್ತಮುತ್ತ ತೋಟದವರು ಇಟ್ಟಿರಂಗಿಲ್ಲ, ಅಥವಾ ಯಾರೋ ಬಳ್ಳಿ ಜಾತಿಯ ಕಾಯಿಪಲ್ಯಗಳನ್ನ ಬೆಳಿತಿರ್ತಾರೆ, ತರಕಾರಿಗಳನ್ನ, ಅಂದ್ರೆ ಈಗ ಸೌತೆಕಾಯಿ, ಹೀರೆಕಾಯಿ ಇಂಥವೆಲ್ಲ, ಅದ್ರೊಳಗೂ ಹಣ್ಣು ನೊಣ ಬಾಧೆ ಇರುತ್ತೆ. ಅಥವಾ ಬೇರೆ ಹಣ್ಣು, ಬಾಳೆಹಣ್ಣು ಏನೋ ಬೆಳೀತಾ ಇರ್ತಾರೆ, ಅದ್ರೊಳಗೂ ಹಣ್ಣು ನೊಣ ಬಾಧೆ ಇರುತ್ತೆ. ಅವಾಗ ಏನಾಗತ್ರಿ, ಅಲ್ಲಿ ಈ ಹಣ್ಣು ಮೋಹಕ ಬಲೆ ಅಂದ್ರೆ ಇದು ಗಂಡು ನೊಣಗಳನ್ನ ಆಕರ್ಷಣೆ ಪಡುವಂತ ಬಲೆ. ಇದು ಬೇರೆ ತೋಟದಲ್ಲಿ ಅದು ತನ್ನ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಆ ಗಂಡಿನ ಕೂಡ ಲೈಂಗಿಕ ಕ್ರಿಯೆ ಮಾಡ್ಕೊಂಡು ನಮ್ಮ ತೋಟದಲ್ಲಿ ಬಂದು ಮೊಟ್ಟೆ ಇಡಬಾರ್ದಂತ ನಾವೇನು ಆಕಾಂಕ್ಷೆಗಳನ್ನ ವಿಧಿಸಿರಂಗಿಲ್ಲಲ್ರಿ, ವಿಧಿಸೋದಕ್ಕೂ ಬರಂಗಿಲ್ಲ ಪ್ರಕೃತಿಯ ವಿರುದ್ಧ. ಹಿಂಗಾಗಿ ಅವೇನ್ ಮಾಡ್ತಾವ್ರಿ, ಅಲ್ಲೆಲ್ಲೋ ಲೈಂಗಿಕ ಕ್ರಿಯೆ ಮಾಡ್ಕೊಂಡು ಬಂದು ಇದ್ರ ಈ ಕಾಯಿ ಒಳಗೆ ಮೊಟ್ಟೆ ಇಡಬಹುದು. ಅದಕ್ಕೆ ನಾವು ಮುಂಜಾಗೃತ ಕ್ರಮವಾಗಿ ಏನ್ ಮಾಡಿರ್ತೀವಿ ಅಂದ್ರೆ, ಎಲ್ಲಾ ಹಣ್ಣುಗಳನ್ನ ಕೀಳಿದ ತಕ್ಷಣ ಅವನ್ನ 50-60 ಡಿಗ್ರಿ ಬಿಸಿನೀರಿಗೆ ಹಾಕಿ 10 ನಿಮಿಷ ಅದನ್ನ ಬಿಟ್ಟು ಬಿಡ್ತೀವ್ರಿ. ಅದರಿಂದ ನಮಗ ಅತ್ಯುತ್ತಮವಾದ ಲಾಭ ಬಂದಿದೆ ರೀ. ಇದು ದೊಡ್ಡ ಕೆಲಸನೇ ಆಗತ್ರಿ, ಆದ್ರೆ ಇದರಲ್ಲಿ ಇರುವಂತ ಶಿಲೀಂಧ್ರ ನಾಶ ಆಗತ್ತೆ, ಕೀಟಗಳ ಮೊಟ್ಟೆ ನಾಶ ಆಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಎಲ್ಲಾದ್ರೂ ನಮ್ಗ ಅಪ್ಪಿತಪ್ಪಿ ಬಿದ್ದು ಎಲ್ಲೋ ಒಂದ್ ಚಿಕ್ಕ ಹಳ್ಳು ನಟ್ರು ಏನಾದ್ರೂ ಆಗಿತ್ತು ಅಂದ್ರೆ ಅಲ್ಲಿ ಕೊಳೆ ರೋಗ ಬರಂಗಿಲ್ಲ. ಮತ್ತೆ ಹಣ್ಣು ಮಾಗೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅಂದ್ರೆ ಎಲ್ಲಾ ಪ್ರಯೋಗಗಳನ್ನ ಮಾಡ್ತಾ ಇದೀರಿ. ಅದು ಅಲ್ಲದೆ ಇಥಿಲಿನ್ ಗ್ಯಾಸ್ ನೀಡಿದ ಹಣ್ಣು ಮಾಡುವಂತ ಒಂದು ವಿಶೇಷವಾದ, ಅದು AHR ಸೈಂಟಿಸ್ಟ್ ಒಬ್ರು ಸುಧಾಕರ್ ಅನ್ನೋರ್ ಕಡೆ ಕಲ್ತಿದ್ದೆ ರೀ ನಾನು. ಎಷ್ಟು ದಿವಸ ಹಣ್ಣು ಆಗುತ್ತವೆ ಅವು? ಇದೇ ಸೇಮ್ ಆಗ್ತಾವ್ರಿ, ಅಂದ್ರೆ ನಮಗ ಹುಲ್ಲಿನ ಕೊರತೆ ಇರಂಗಿಲ್ಲ. ಆಮೇಲೆ ನಾವು ಹುಲ್ಲಲ್ಲಿ ಇಡಬೇಕಾದ್ರೆ ಏನಾಗ್ತಿತ್ತು, ಮೊದ್ಲೆಲ್ಲ ಒಂದ್ ದೊಡ್ಡ ಜಾಗ ಬೇಕಾಗ್ತಿತ್ತು. ಹೌದು, ಈ ಜಾಗದ ಕೊರತೆಯನ್ನ ಕಡಿಮೆ ಮಾಡಿದೀವ್ರಿ. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ರೈತರಿಂದ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಅಂತೇಳಿ ಅವರು ರಸಾಯನ ಹಣ್ಣು ಮಾಡುವಂತ ಪ್ರಕ್ರಿಯೆ ಒಳಗೆ ತೊಡಗ್ತಾ ಇದಾರೆ. ಈ ಜಾಗ ಬೇಕು ಅಂದಾಗ ಒಂದ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಬೇಕಾಗತ್ತೆ, ದೊಡ್ಡ ದೊಡ್ಡ ಗೋಡೌನ್ ಕಟ್ಟಿಸಬೇಕಾಗತ್ತೆ. ಇದೆಲ್ಲ ಮಾಡ್ಬೇಕಂದ್ರೆ ಚಿಕ್ಕ ರೈತರಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವರು ಚಿಕ್ಕದಾಗಿ ತಮ್ಮ ತೋಟದ ಮನೆಯೊಳಗೆ ಅವರು ಈ ಇಥಿಲಿನ್ ಗ್ಯಾಸ್ ಅನ್ನುವಂತ ಅನಿಲವನ್ನು ಬಳಸಿ ಅವರು ಹಣ್ಣು ಮಾಡಿಕೊಂಡು ಯಶಸ್ವಿಯಾಗಿ ಮಾರಾಟ ಮಾಡಬಹುದು. ವಿಷಮುಕ್ತ ಹಣ್ಣು ಮಾಡಿ ನಮ್ಮ ಎಲ್ಲಾ ಗ್ರಾಹಕರಿಗೂ ವಿಷಮುಕ್ತ ಮಾಡಿ ಅವರ ಆರೋಗ್ಯವನ್ನು ಕಾಪಾಡಬೇಕು ಅಂತ ನಾನು ಎಷ್ಟೋ ಜನರಿಗೆ ತರಬೇತಿನೂ ಕೊಟ್ಟಿನ್ರಿ. ಎಷ್ಟು ಮಂದಿ ಅಳವಡಿಸ್ತಾ ಇದಾರೋ ಗೊತ್ತಿಲ್ಲ. ಕೆಲವೊಬ್ರು ಈ ಚಿತ್ರದುರ್ಗದ ಹಿರಿಯೂರು ಹೈವೇ ಪಕ್ಕದಲ್ಲಿ ಒಬ್ಬಿರುವಂತ ಒಬ್ಬ ವ್ಯಾಪಾರಸ್ಥ ಇದನ್ನ ಅಳವಡಿಸಿದಾನ್ರಿ. ನನ್ನ ಕಡೆ ಫೋನ್ ಮಾಡಿ ತಿಳ್ಕೊಂಡು ಆಮೇಲೆ ಅವನಿಗೆ ಭೇಟಿನೂ ಮಾಡಿ ಬಂದೆ, ಚಂದ್ರು ಅಂತೇಳಿ, ಮಹಾಲಕ್ಷ್ಮಿ ಫ್ರೂಟ್ ಕಂಪನಿ ಅಂತೇಳಿ. ಈಗ ತಾವು ಇಷ್ಟೆಲ್ಲ ಸಾವಯವ ರೀತಿ ಒಳಗೆ ಮಾಡ್ತಿದ್ರಲ್ಲ, ಖರ್ಚು ಅದು ಹೇಗ್ ಬರ್ತಾ ಇದೆ ತಮ್ಗೆ? ಖರ್ಚು ಜಾಸ್ತಿ ಆಗ್ತದೆ. ಈಗ ಬಹಳಷ್ಟು ಜನ ರೈತರಲ್ಲಿ ತಪ್ಪು ಕಲ್ಪನೆ ಅಂತಂದ್ರೆ ಸಾವಯವ ಹೆಚ್ಚಿಗೆ ಖರ್ಚು ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ, ಉತ್ಪಾದನಾ ಖರ್ಚು ಜಾಸ್ತಿ ಆಗುತ್ತೆ. ಅದು ಅದು ನಿಜ ಹೌದ್ರಿ. ಯಾಕಂದ್ರೆ ಕಳೆ ತೆಗೆಸಬೇಕಂದ್ರೆ ಆಳೆ ಬೇಕು, ಸಸಲೆ ಎಣ್ಣೆ ಹೊಡೆದ್ರೆ ಕಡಿಮೆ ಖರ್ಚಿನಲ್ಲಿ ಆಗತ್ತೆ, ಅದಕ್ಕೆ ಒಪ್ತೀನಿ. ಆದ್ರೆ ನಾವು ಗುಣಮಟ್ಟದ ಬೆಳೆದು ನಾವು ನಮ್ಮ ಈ ಗಿರಾಕಿಗಳ ಮನ ಗೆದ್ದಾಗ ಅವ್ರು ನಮ್ಗ್ ಕೇಳಿದ ರೇಟ್ ಕೊಡ್ತಾರ್ರಿ. ನಾವು ನಮ್ಮ ಮಧ್ಯವರ್ತಿಗಳೇ ಇಲ್ದಾಗ ಆ ಲಾಭನು ನಮಗೆ ಆಗತ್ತೆ ಅಂದಾಗ ನಮ್ಗೆ ಅಭ್ಯಂತರ ಎದಕ್ರಿ ಇದು ಮಾಡೋದಕ್ಕೆ ಅಂತ ನಾನು ಕೇಳೋದು. ಒಳ್ಳೆ ವಿಚಾರ.